ಮಡಗಾಂವ್ಕರ್ ಅವರಿದ್ದಾರೆ, 70 ವರ್ಷದ ಹರೆಯ. ತಮ್ಮ ತೋಟದಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ. ಪ್ರಯೋಗಗಳನ್ನು ಮಾಡಿ ಕೈ ಸುಟ್ಟುಕೊಂಡವರಲ್ಲ, ಯಶಸ್ವಿಯಾಗಿ ಅವುಗಳನ್ನು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಮತ್ತು ಅದಕ್ಕೆ ಆದಂಥ ತನ್ನದೇ ಆದಂಥ ಒಂದು ಮಹತ್ವ ಇದೆ ಅಂತೇಳಿ ಹೇಳ್ತಾರೆ. ಅವರು ತೋಟವನ್ನು ಸುತ್ತು ಹಾಕಿದಾಗ ನಮಗೂ ಹಂಗೆ ಅನ್ನಿಸ್ತು, ಹೌದಲ್ಲ ಇವ್ರು ಮಾಡುವಂಥ ಪ್ರಯೋಗ ಎಷ್ಟೆಲ್ಲ ಚೆನ್ನಾಗಿದೆ ಅಲ್ಲ ಅಂತೇಳಿ. ಈಗ ಅವರು ತಮ್ಮ ಪ್ರಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ. ತಾವು 5 ಎಕರೆ ಜಮೀನು ಹೊಂದಿದ್ದೀರಿ, ಏನೇನು ತೋಟದ ಬೆಳೆಗಳು ಸ್ವಲ್ಪ ಪರಿಚಯ ಫಸ್ಟ್? ನಮ್ದು 5 ಎಕರೆ ಟೋಟಲ್ ಜಾಗ, ಅದರಲ್ಲಿ 2.5 ಎಕರೆ 3 ಎಕರೆ ಹತ್ರ ನಂದು ಗದ್ದೆ ಇತ್ತು, ಅದರಲ್ಲಿ ನಾನು ಅಡಿಕೆ ತೋಟವನ್ನು ತುಂಬಿದ್ದೇನೆ. ಆಮೇಲೆ ಬೇಣದಲ್ಲಿ ವೇಸ್ಟ್ ಆಗಿರುವಂಥ ಜಾಗದಲ್ಲಿ ಕೂಡ ಅಡಿಕೆ ಹಾಕಿದ್ದೇನೆ. ಅದರಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಮಾಡಿದ್ದೀನಿ, ಅಂದರೆ ಸೈಡಲ್ಲಿ ತೆಂಗು, ಅದಕ್ಕೆ ಸೀಡ್ ಆಗೋ ಹಾಗೆ ಬೇರೆ ಬೇರೆ ಜಾತಿಯ ಮರಗಳು, ಅಂದರೆ ಮಹಾಗನಿ, ಆಮೇಲೆ ಸಿಲ್ವರ್ ಓಕ್, ಹಲಸು, ಮಾವು ಇಂಥ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಅಡಿಕೆ ಬೆಳೆದಿದ್ದೀನಿ. ಅಡಿಕೆ ನನಗೆ ಇಳುವರಿಯಲ್ಲಿ 650 ಗಿಡಕ್ಕೆ 22-23 ಕ್ವಿಂಟಲ್ ಅಡಿಕೆ ತೆಗೆದಿದ್ದೀನಿ. ನಡುವೆ ಒಂದು ವರ್ಷ ಭಾರಿ ಬಂಪರ್ ಇಳುವರಿ ಬಂತು. ಅದನ್ನು ಯಾಕೆ ಬಂತು ಅಂತ ಯೋಚನೆ ಮಾಡಿದಾಗ ನಾನು ಒಂದು ಪ್ರಯೋಗ ಮಾಡಿದ್ದೆ, ಅದರ ಪರಿಣಾಮ 2ನೇ ವರ್ಷದಲ್ಲಿ ನನಗೆ ಸಿಕ್ತು. ಆ ವರ್ಷ ನನಗೆ 28 ಕ್ವಿಂಟಲ್ ಅಡಿಕೆ ಆಗಿದೆ. ಅದು ನಾನು ಮಾಡಿದ ಪ್ರಯೋಗ ಸಾವಯವ ಪ್ರಯೋಗನೇ. ಅದರಲ್ಲಿ ನನಗೆ ಒಂದು ಕಡೆಯಿಂದ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ಸಿಕ್ಕಿತ್ತು, ಅದನ್ನು ತರಿಸಿ ಹಾಕಿ ಜೊತೆಗೆ ನಾನೇನು ಮಾಡಿದೆ ಅಂದರೆ ಈ ರಾಸಾಯನಿಕ ಅಲ್ಲದೇ ಯಾವ್ಯಾವ ಸಿಗ್ತದೆ ರಾಕ್ ಫಾಸ್ಪೇಟು ಇಂಥವನ್ನೆಲ್ಲ ಹಾಕಿ ನಾನು ಪ್ರಯೋಗ ಮಾಡಿದೆ. ಅದು 1ನೇ ವರ್ಷ ಏನು ಬಂದಿರುತ್ತೆ ಗೊತ್ತಾಗೋದಿಲ್ಲ, 2ನೇ ವರ್ಷದ್ದು ರಿಸಲ್ಟ್ ಗೊತ್ತಾಯಿತು. ಒಳ್ಳೆ ಇಳುವರಿನೂ ಬಂತು, ರೋಗ ಬಹಳ ಕಡಿಮೆ ಆಯಿತು ತೋಟಕ್ಕೆ. ಎಲ್ಲರೂ ಹೇಳ್ತಾರೆ ಗದ್ದೆಗೆ ತೋಟ ತುಂಬಿದರೆ ಬೇರು ಹುಳುಗಳ ಕಾಟ ಅಂತ. ನಾನು ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕಂದರೆ ಜೈವಿಕ ವಿಧಾನದಲ್ಲಿ ನಾನು ನನ್ನ ಒಂದು ಇದರಲ್ಲಿ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೆ, ಕೆಲವು ತರಬೇತಿಗಳನ್ನು ಪಡೆದಿದ್ದೆ. ಹಾಗೆ ನಾನೇನು ಮಾಡಿದೆ ಅಂದರೆ ಯೂನಿವರ್ಸಿಟಿಯವರು ತಯಾರು ಮಾಡಿದಂಥ ಮೆಟರೈಸಿಮ್ ಅಂತೇಳಿ ಒಂದು ಜೈವಿಕ ಇದನ್ನು ತಗೊಂಬಂದು ಉಪಯೋಗಿಸಿದೆ, ರೋಗನಾಶಕ. ಅದು ಹುಳುಗಳಿಗೆ ರೋಗ ಬರೆಸಿ ಕೊಲ್ತಾ ಹೋಗ್ತದೆ. ಅದನ್ನು ಪ್ರಯೋಗ ಮಾಡಿ ನೋಡಿದೆ, ಸಕ್ಸಸ್ ಆಗ್ತದೆ ಅಂಥೇಳಿ ಅದನ್ನು ಕಂಟಿನ್ಯೂ 2-3 ವರ್ಷ ಬಳಸಿದೆ. ನಮ್ಮಲ್ಲಿ ಬೇರು ಹುಳ ಇಲ್ಲ. ಇನ್ನು ಅದನ್ನು ಹೇಗೆ ಪಡೆದೆ ಅಂತ ಹೇಳಿದರೆ, ನಾನು ನನ್ನ ಕಾಲು ಆಕ್ಸಿಡೆಂಟ್ ಆದಾಗ ಮನೇಲಿ ಕೂತ್ಕೊಳ್ಬೇಕಾಗಿತ್ತು. ನಾನು 8-10 ವರ್ಷ ಅವಾಗ ಈ ಪುಸ್ತಕಗಳನ್ನು ಅಭ್ಯಾಸ ಮಾಡ್ತಾ ಇದ್ದೆ. ಅಭ್ಯಾಸ ಮಾಡೋ ಈ ಜೈವಿಕ ಬಗ್ಗೆ ನನಗೆ ಭಾಳ ಇಂಟ್ರೆಸ್ಟ್, ಅದನ್ನೆಲ್ಲ ಅಭ್ಯಾಸ ಮಾಡೋದಲ್ಲಿ ಒಮ್ಮೆಗಲೇ ಒಂದು ಕೃಷಿ ಇಲಾಖೆಯಿಂದ ಒಂದು ತರಬೇತಿ ಬಂತು ಬೆಂಗಳೂರಲ್ಲಿ, HIR ಮತ್ತು ಪೆಸ್ಟ್ ಕಂಟ್ರೋಲ್ ಆಫ್ ಇಂಡಿಯಾ ಅವರು ಸಂಯುಕ್ತ ಆಶ್ರಯದಲ್ಲಿ ಒಂದು ತರಬೇತಿ ಕರೆದಿದ್ರು. ನನಗೆ ಕಾಲು ಹುಷಾರಿರಲಿಲ್ಲ, ಆದರೂ ನಾನು ಹೋದೆ. ಹೋದಾಗ ಅಲ್ಲಿ ಜೈವಿಕ ವಿಧಾನಗಳ ಬಗ್ಗೆ ಎಲ್ಲ ತಿಳ್ಕೊಂಡೆ, ಆ ಪ್ರಯೋಗಗಳನ್ನು ಇಲ್ಲಿ ಕಂಟಿನ್ಯೂ ಮಾಡಿದೆ. ಅದರಲ್ಲಿ ನಾನು ಭಾಳ ಸಕ್ಸಸ್ ಅಂದರೆ ರೋಗಗಳು ಕಡಿಮೆ ಆದವು ತೋಟದಲ್ಲಿ. ಮಣ್ಣು ಫಲವತ್ತತೆ ಮಾಡಿದೆ. ಈ ಮಣ್ಣು ಫಲವತ್ತತೆ ಮಾಡೋದಕ್ಕೆ ಏನು ಬೇಕೋ ಅದನ್ನೆಲ್ಲ ನಾನು ಪ್ರಯೋಗ ಮಾಡ್ತಾ ಉಳಿದೆ. ಹಾಗಾಗಿ ನಾನು ಇದು ಇಳುವರಿ ತಗೊಳ್ಳಿಕ್ಕೂ ಕೂಡ ಇದಾಯಿತು. ವೆನಿಲಾ ಮಾಡಿದ್ದೆ, ವೆನಿಲಾದಲ್ಲಿ ಹೈಯೆಸ್ಟ್ ಈಲ್ಡ್ ತಗೊಂಡಿದ್ದೀನಿ. ಆಮೇಲೆ ಈಗ ನನ್ನ ಹತ್ರ ಅಂದರೆ ವೆನಿಲಾ ಸ್ವಲ್ಪ ಇದೆ ಬಳ್ಳಿಗಳು, ಆದರೆ ಮುಂಚಿನಷ್ಟು ಚೆನ್ನಾಗಿ ಆಗ್ತಾ ಇಲ್ಲ. ಕೋಕೋ ಇದೆ, ಆಮೇಲೆ ಬೇರೆ ಬೇರೆ ಬೆಳೆಗಳಿದ್ದಾವೆ ನನ್ನ ಹತ್ರ, ಬಾಳೆ, ವೆನಿಲಾ, ಕಾಳುಮೆಣಸು, ಇವು ತೋಟದ ಒಳಗಡೆ ಇದ್ದಾವೆ. ಕಾಳುಮೆಣಸನ್ನು ಈಗ ಬೇರೆ ಬೇರೆ ಪ್ರಯೋಗದಲ್ಲಿ ನಾನೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಾಳುಮೆಣಸಿಗೆ ಯಾವ ತೊಂದರೆಗಳಾಗ್ತವೆ ನಮ್ಮ ತೋಟದಲ್ಲಿ ಅಂತೇಳೋದನ್ನು ಕಂಡುಹಿಡ್ಕೊಂಡು, ಆಮೇಲೆ ನನ್ನ ವಿಚಾರ ಹೇಗಂದರೆ ಇನ್ನು ಮುಂದೆ ಶಿಕ್ಷಣ ಹೇಗಿದೆ ಮಕ್ಕಳಿಗೆ ಅಂದರೆ ಅವರಿಗೆ ಮರ ಹತ್ತಲಿಕ್ಕೂ ಬರೋಲ್ಲ, ಗಿಡ ಅಂದರೆ ಏನಂತೂ ಗೊತ್ತಾಗೋದಿಲ್ಲ. ಅವ್ರು ಒಂದು ವೇಳೆ ಈ ಇದಕ್ಕೆ ಬಂದರೆ ಅವರಿಗೆ ತೊಂದರೆ ಆಗಬಾರ್ದು, ಅವರೇ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಮಾತ್ರ ಕೃಷಿ ಸಾಧ್ಯ. ಅದಕ್ಕಾಗಿ ನಾನೇನು ಮಾಡ್ತೀನಿ ಅಂದರೆ ಈ ಪದೇ ಸಿಸ್ಟಮ್ನಲ್ಲಿ ಈ ನಮ್ಮ ಏನು ಕಾಳುಮೆಣಸನ್ನು ಬೆಳೆಯೋದಂತ ಮಾಡ್ತಾ ಇದ್ದೀನಿ. ಪ್ರಯೋಗ ಮಾಡಿದ್ದೀನಿ, ಸಕ್ಸಸ್ಫುಲ್ ಆಗಿದೆ, ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಅರಿಶಿಣವನ್ನು ಮಾಡ್ತಾ ಇದ್ದೀನಿ ತೋಟದಲ್ಲಿ ಫ್ರೀಯಾಗಿ ಬರುವಂಥದ್ದು. ಈ ಪೊದೆ ಮೆಣಸನ್ನು ಯಾಕೆ ಮಾಡ್ತೀನಿ ಅಂದರೆ ಮರ ಹತ್ತಿ ತೆಗೆಯುವಂಥದಕ್ಕೆ ಲೇಬರ್ ಭಾಳ ಬೇಕು, ಆಮೇಲೆ ಕ್ವಾಲಿಟಿ ನಮಗೆ ತೆಗಿಲಿಕ್ಕೆ ಬರೋದಿಲ್ಲ. ನಾವೇ ಹತ್ತಿ ತೆಗೆಯುವಂಗಿಲ್ಲ, ಬೇರೆಯವ್ರನ್ನ ಹತ್ತಿಸ್ಬೇಕು, ಅವ್ರನ್ನ ಕರ್ಕೊಂಬರಬೇಕು. ಟೈಮ್ನಲ್ಲಿ ಅವ್ರು ಬರೆದಿರೋ ಅದು ಉದುರು ಹೋಗ್ತದೆ. ಆಮೇಲೆ ಅದರ ಎಳೆಕಾಳು ಬೆಳೆದಕಾಳು ಎಲ್ಲನೂ ಒಟ್ಟಾಗಿ ಹಾಕ್ತಾರೆ, ಅವಾಗ ಕ್ವಾಲಿಟಿ ಮಟೀರಿಯಲ್ ಬರೋದಿಲ್ಲ. ಚಿಕ್ಕ ಚಿಕ್ಕ ಪೊದೆ ಮೆಣಸಾದರೆ ನಾವು ಕೆಳಗಡೆ ಇರ್ತದೆ, ಬೆಳೆದನ್ನು ಮಾತ್ರ ನಾವೇ ಕೊಯ್ಕೋಬೋದು. ಹಾಗಾಗಿ ಅದನ್ನು ಹೇಗೆ ಮಾಡ್ತಾರೆ ಅಂತ ನಾನು ಕೆಲವು ಇದರಲ್ಲೆಲ್ಲ ನೋಡಿ ಕಲಿತು ನಾನೇ ಆ ಸಸ್ಯಗಳನ್ನು ತಯಾರು ಮಾಡ್ಕೊಂಡು ನಾನೇ ನಡ್ತಾ ಇದ್ದೀನಿ. ಇಳುವರಿಯಲ್ಲಿ ಏನು ವ್ಯತ್ಯಾಸ ಆಗುತ್ತಾ ಅಲ್ಲಿ? ಇಳುವರಿಯಲ್ಲಿ ಅಂದರೆ ಒಂದು ಪೊದೆ ಮೆಣಸು ಗಿಡದಲ್ಲಿ 2-3 ವರ್ಷಕ್ಕೆ ಸಾಧಾರಣ ಹಸಿ ಕಾಳು 2.5-3 ಕೆಜಿ ಸಿಗುತ್ತೆ. ಆದರೆ ನಮಗೆ ಪೊದೆ ಮೆಣಸು ಮಾಡಿದರೆ ಒಂದು ತೋಟದಲ್ಲಿ ನಾವು ಸಂಖ್ಯೆಯನ್ನು ಜಾಸ್ತಿ ಮಾಡ್ಬೋದು, ಅಂದರೆ ನಡುವಂಥ ಪೊದೆಗಳನ್ನು ಜಾಸ್ತಿ ಮಾಡ್ಬೋದು. ಒಂದು ನಾವು ಮರಕ್ಕೆ ನೆಡುವುದಾದರೆ 2 ಮರ ಬಿಟ್ಟು 1 ಮರಕ್ಕೆ ನೆಡಬೇಕು, ಅಥವಾ 1 ಮರ ಬಿಟ್ಟು 2 ಮರಕ್ಕೆ ನೆಡಬೇಕು. ಇಲ್ಲಿ ನೀವು ಕಂಟಿನ್ಯೂ ಆಗಿ ತೋಟದ ಮಧ್ಯದ ಭರಣದಲ್ಲಿ ಹಾಕ್ಕೊಂಡು ಹೋದರೆ ನಮಗೆ ಕಾಳು ಮೆಣಸು ಬೆಳೆಸ್ಲಿಕ್ಕೆ ಭಾಳ ಸುಲಭ. ಯಾಕಂದರೆ ಅದಕ್ಕೆ ಕೆಲವು ತಿಂಗಳಲ್ಲಿ ನೀರು ಬೇಡ, ಆವಾಗ ಅಡಿಕೆಗೆ ಬೇಕು, ಅದು ಅದಕ್ಕೆ ಸ್ವಲ್ಪ ಆಗೋದಿಲ್ಲ. ಹಾಗಾಗಿ ಅದನ್ನು ಸರಿ ಮಾಡಕ್ಕೆ ಹೋಗಿದ್ದೀನಿ. ಅದು ಬುಷಿ ಟೈಪ್ ಬೆಳೆಯುತ್ತೆ. ಹೌದು, ಬಹಳ ಅಂದ್ರೆ ನಮ್ಮ ಎದೆ ಮಟ್ಟ ತನಕ ಎತ್ತರವಾಗಿ ಬೆಳೆಸಬಹುದು. ಅಷ್ಟು ಬೆಳೆಸಬಹುದು. ಅದಕ್ಕೆ ಏನಾರ ಆಶ್ರಯ ಕೊಡ್ಬೇಕಾ? ಆಶ್ರಯ ಅಂದ್ರೆ ಈಗ ಹಳ್ಳಿಯಲ್ಲಿ ಆಗಲಿಲ್ಲ ಅಂದರೆ ಬರೀ ನಮ್ಮ ಇದ್ರ ಗೂಟುಗಳನ್ನು ನಿಲ್ಲಿಸಿ ಅದಕ್ಕೆ ರೌಂಡ್ ಅಪ್ ಆಗಿ ನಾವು ಒಂದು ದಾರವನ್ನು ಕಟ್ಕೊಂಡ್ರೆ ಅದು ಹಾಗೆ ಬೆಳ್ಕೊಂಡು ಹೋಗ್ತದೆ, ಅಥವಾ ಸಣ್ಣ ಚಪ್ಪರ ಹಾಕಿ ಅದರ ಮೇಲೆ ಕೂಡ ಬೆಳೆಸ್ಬೋದು, ಆ ಕೌಲುಗಳು ಅದರ ಮೇಲೆ ಹರಡ್ಕೊಳ್ತವೆ, ಅವಾಗ ಬಹಳ ಚೆನ್ನಾಗಾಗ್ತದೆ. ಹಾಗಾಗಿ ನಾವು ಇಲ್ಲಿ ಎಷ್ಟು ಈ ಅಡಿಕೆ ಗಿಡಕ್ಕೆ ಹಬ್ಬಿಸಿ ಬಳ್ಳಿಯನ್ನು ಹಬ್ಬಿಸಿ ಇಳುವರಿ ತಗೊಳ್ತೀವೋ ಅಷ್ಟೇ ಇಳುವರಿಯನ್ನು ಈ ರೀತಿ ಮಾಡಿದಾಗ ತಗೋಬಹುದು. ಒಂದು ಎಕರೆ ತೋಟದಲ್ಲಿ ಎಷ್ಟು ಬರುತ್ತೋ ಅಷ್ಟು ತಗೊಳ್ಬಹುದು. ಈಗ ಒಂದು ಎಕರೆ ಇಲ್ಲಿ ಎಷ್ಟೇ ಇವರು ಹೇಳಿದ್ರು ಸರಾಸರಿ ಇಳುವರಿ ಕಾಳುಮೆಣಸಿನ ಇಳುವರಿ ಸರಾಸರಿ ತೆಗೆದಾಗ ಒಂದರಿಂದ ಒಂದೂವರೆ ಕೆ ಜಿ ಒಣ ಕಾಳುಮೆಣಸುಗಳು ಬಳ್ಳಿಯಲ್ಲಿ ಸಿಗ್ತದೆ. ಮತ್ತು ಏನು ಅನುಕೂಲ, ಯಾಕಂದ್ರೆ ಮಾಗಿದ ಕಾಳುಗಳನ್ನು ಬಿಡಿಸೋದು, ಈ ಕಾಳುಗಳು ಬೆಳೆದವಾಗ ಯಾವ್ದು ಬೆಳೆದಿದೆ ಯಾವ್ದು ಬೆಳೆದಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಕಟಾವು ಮಾಡುವಾಗ ನಾವೇ ಅದನ್ನ ತೆಕ್ಕೊಂಡು ಬರ್ಬೋದು, ತೆಕ್ಕೊಂಡ್ಬಂದು ಅದನ್ನ ಪ್ರೊಸೆಸ್ ಮಾಡ್ಬೋದು. ಬೆಳೆದಿದ್ದನ್ನು ಅಲ್ಲೇ ಬಿಡೋದ್ರಿಂದ ಒಂದು 15 ದಿವಸ ತಿಂಗಳಲ್ಲಿ ಅದು ಬೆಳೆಯುತ್ತೆ. ಒಂದು ಆಮೇಲೆ ಏನಾದ್ರು ರೋಗ ಬರುತ್ತೆ ಅಂತ ಕಂಡ್ರೆ ಏನಾದ್ರು ಅದಕ್ಕೆ ಔಷಧಿಗಳು ಕೊಡೋದಾದ್ರೆ ನೆಲದಿಂದಲೇ ನಾವು ಸ್ಪ್ರೇ ಮಾಡ್ಬೋದು, ಇದೊಂದು ಅನುಕೂಲ. ಬುಡದಲ್ಲಿ ಅದಕ್ಕೆ ಸ್ವಲ್ಪ ಏರ್ ಆಗಿರೋದ್ರಿಂದ ನಾವು ಗೊಬ್ಬರ ಗಿಬ್ಬರ ಹಾಕ್ಲಿಕ್ಕೆ ಕೂಡ ಅದಕ್ಕೆ ಸಪರೇಟ್ ಆಗಿ ಹಾಕಬಹುದು. ಅದಕ್ಕೆ ನೀರಿನ ವ್ಯವಸ್ಥೆನೂ ಸಪರೇಟ್ ಆಗಿ ಕೊಡಬೇಕಾಗ್ತದೆ. ಅಂದ್ರೆ ಅದಕ್ಕೆ ಯಾವಾಗಲೂ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ನೀರು ಬೇಡ, ಕಾಳುಮೆಣಸಿಗೆ ಮಾರ್ಚ್ ಏಪ್ರಿಲ್ ಅಲ್ಲಿ ಬೇಕು, ಅಥವಾ ಮೇದಲ್ಲಂತೂ ಬೇಕೇ ಬೇಕು. ಸ್ಟ್ರೆಸ್ ಕೊಟ್ಟು ನೀರು ಕೊಟ್ಟಾಗ ಚಿಗುರು ಹೊಡ್ತಾ ಅದು ಕಾಳು ಜಾಸ್ತಿ ಬರ್ತದೆ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಅಡಿಕೆಗೆ ನವೆಂಬರ್ ಡಿಸೆಂಬರ್ ಜನವರಿ ಎಲ್ಲ ನೀರು ಬಿಟ್ಬಿಡ್ತೇವೆ. ಅವಾಗ ಏನಾಗ್ತದೆ, ನಮಗೆ ಮೇಲ್ಗಡೆ ಅದಕ್ಕೆ ಬಿಡುವಂತ ಬಳ್ಳಿಗಳಲ್ಲಿ 2 ಸಲ ಹೂ ಬರ್ತವೆ. ಮೊದಲು ಬಂದಿದ್ದು ಮಾಗ್ತದೆ, ಅದು ಹಕ್ಕಿಗಳು ತಗೊಂಡು ಹೋಗ್ಬಿಡ್ತವೆ. 2ನೇ ಸಲ ಬಂದಿದ್ದು ನಾವು ಕೊಯ್ಲಿಕ್ಕೆ ಹೋದಾಗ ಅದರಲ್ಲೂ ಎಳೆ ಕಾಳುಗಳು ಇರ್ತವೆ. ಈ ಇದನ್ನು ತಪ್ಪಿಸಬಹುದು. ಇದರಲ್ಲಿ ಮತ್ತೆ ಹೊಸ ಪ್ರಯೋಗಗಳು ಡ್ರೈಯರು ಅಂದ್ರೆ, ನಾನು 5 ವರ್ಷದ ಹಿಂದೆನೆ, ಒಂದು 8 ವರ್ಷ ಆಯ್ತು ಹಿಂದೆನೆ, ಸುಮ್ಮನೆ ಒಂದು ನೆಲದ ಮೇಲೆ ಒಂದು ಪ್ಲಾಸ್ಟಿಕ್ ಇಂದ ಒಂದು ಡ್ರೈಯರ್ ಮಾಡಿದೆ. ಅದರಲ್ಲಿ ನಾನು ಮಳೆಗಾಲದಲ್ಲಿ ಬಿದ್ದು ಗೋಟಡಿಕೆ ಎಲ್ಲ ಹಾಕ್ತಿದ್ದೆ, ಸಾರನ್ನು 20-25 ದಿವಸದಲ್ಲಿ ಚಾಲಿ ಆಗ್ತಿತ್ತು. ಅದು ವೇಸ್ಟ್ ಆಗಿ ಹೋಗೋದು ನಮಗೆ ಸಿಗ್ತಾ ಇತ್ತು. ಅದನ್ನೇ ಈಗ ಸ್ವಲ್ಪ ಚೇಂಜ್ ಮಾಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದು ಮಾಡಿದ್ದು ನಾನು ಬಿದಿರು ದಬ್ಬೆಯಿಂದ ಎಲ್ಲ ಮಾಡಿದ್ದೆ. ಈಗ ಅದಕ್ಕೆ 5-8 ವರ್ಷ ಆದ್ಮೇಲೆ ಅದರ ಆಯುಷ ಆಯಿತು, ಎಲ್ಲ ಒರಲೆ ಹಿಡಿದು ಹೋದು. ಅದಕ್ಕೆ ಅದನ್ನು ಕಳಚಿ ಅದನ್ನು ಮಾಡ್ತಾ ಇದ್ದೀನಿ. ನಾನು ಭತ್ತ ಮುಂಚೆ ಭಾಳ ಮಾಡ್ತಾ ಇದ್ದೆ, ಆಗ ನಾನು ಹೈಬ್ರಿಡ್ ಭತ್ತಗಳು ಮಾಡ್ತಿದ್ದೆ. ಆಮೇಲೆ ನಾಟಿ ಯಂತ್ರ ಒಂದು ನಾವು ಮಾಡಬೇಕು ಅಂತೇಳಿ ಭಾಳ ಮನಸ್ಸಿತ್ತು. ಒಂದು ಕಡೆಗೆ ತಂದು ಅದು ಬರೋದಿಲ್ಲ ಅಂತ ಬಿಟ್ಟಂತ ಒಂದು ಯಂತ್ರ ಇತ್ತು, ಅದನ್ನು ನಾನು ತಗೊಂಡ್ಬಂದು ಮಾಡಿ ಅದರದ್ದು ವಿಡಿಯೋ ಗಿಡಕ್ಕೆಲ್ಲ ಕೂಡ ನಾನು ಇದರಲ್ಲಿ ಹಾಕಿದ್ದೆ. ಚೆನ್ನಾಗಿ ನಾಟಿ ಮಾಡ್ಬೋದು. ನಾಟಿ ದೊಡ್ಡ ಯಂತ್ರಗಳು ನಮ್ಮ ಮಲೆನಾಡಲ್ಲಿ ಸಣ್ಣ ಸಣ್ಣ ಗದ್ದೆಗಳಲ್ಲಿ ನಡೆಯೋದಿಲ್ಲ, ಮತ್ತು ಸಣ್ಣ ರೈತರಿಗೆ ಎಟ್ಕೋದಿಲ್ಲ. ಹಾಗಾಗಿ ಸಣ್ಣ ರೈತರಿಗೆ ಈ ಮಲೆನಾಡು ಜಾಗದಲ್ಲಿ ಎಳೆಯುವಂಥ ಯಂತ್ರಗಳು ಒಳ್ಳೆಯದು ಅಂಥದ್ದನ್ನು ಹುಡುಕ್ತಾ ಇದ್ದೀನಿ. ಹುಡುಕಿದೆ ಅಂತ ನೋಡಿದ್ದೇನೆ ನಾನು, ಆದರೆ ಯಾರೂ ಅದಕ್ಕೆ ರೆಡಿ ಇಲ್ಲ, ಹೋಗ್ಲಿಕ್ಕೆ ರೆಡಿ ಇಲ್ಲ. ಮತ್ತು ಮಲೆನಾಡಿನಲ್ಲಿ ಈ ಇವ್ರದ್ದು ಏನು ಯಂತ್ರಗಳನ್ನು ನಡುವಂಥ ಒಂದು ಪದ್ಧತಿ ಇದೆಯಲ್ಲ, ಇದರಲ್ಲಿ ಒಂದು ಸಮಸ್ಯೆ ಏನಂದರೆ ಅದು ಎಳೆಯಾಗೆಯನ್ನು ನಡಬೇಕು, ಅಂದರೆ 14 ದಿವಸದ್ದು. ಇಲ್ಲಿ ಏನಾಗ್ತದೆ ಅಂದರೆ ಮಳೆ ಜಾಸ್ತಿ ಇರ್ತದೆ, 14 ದಿವಸದಲ್ಲಿ ನೆಟ್ಟರೆ ಕೊಳತು ಹೋಗ್ತದೆ. ಒಂದು ಎರಡನೇದು ಕಳೆನಾಶಕಗಳನ್ನು ಉಪಯೋಗಿಸಬೇಕಾಗ್ತದೆ, ಇಲ್ಲಾಂದ್ರೆ ಕಳೆ ಮೇಲೆ ಬಂದ್ಬಿಡ್ತೀವಿ. ನಾವು ಕಳೆನಾಶಕವನ್ನು ಬಳಸುವವರಲ್ಲ, ಯಾಕಂದ್ರೆ ನಮ್ಮ ಭೂಮಿ ಮುಖ್ಯ, ಭೂಮಿಯ ಫಲವತ್ತತೆಯನ್ನು ಕಾದ್ಕೋಬೇಕು ಅಂತೇಳೋ ಉದ್ದೇಶದಿಂದ ನಾನು ಅದನ್ನು ಅಲ್ಲಿಗೆ ಬಿಟ್ಟೆ. ಬಿಟ್ಟು ಈಗ ಹೊಸ ಯಂತ್ರಗಳು ಬಂದಿದ್ದಾವೆ, ಅವು ಕೈಗೆಟಕೋ ರೇಟ್ನಲ್ಲಿದೆ, ಸಾಧಾರಣ 30,000-25,000 ಸಿಗ್ತದೆ. ಅದು ನಮ್ಮಲ್ಲಿ ಹಳೆ ಪದ್ಧತಿಯಲ್ಲಿ ಹೇಗೆ ಅಗೆಯನ್ನು ಕಿತ್ಕೊಂಡು ನಡ್ತಾ ಇದ್ವ, ಆ ಥರ ಕಿತ್ತು ಒಬ್ಬ ಮನುಷ್ಯ 1 ಎಕರೆ ನೋಡುವಂಥ ಮಷಿನ್ಗಳು ಬಂದಿದ್ದಾರೆ. ಅದನ್ನು ತರಿಸಿ ಮಾಡಬೇಕು ಅಂತೇಳಿ ಮಾಡಿದ್ರೆ ಒಬ್ಬರು ತರಿಸಿದ್ರು, ಅವರಿಗೆ ಅದನ್ನು ಸರಿ ಮಾಡಲಿಕ್ಕಾಗಿಲ್ಲ, ತೊಗೊಂಬಂದರು. ನಾನು ಅದನ್ನು ರೆಡಿ ಮಾಡಿಕೊಟ್ಟೆ, ಆದರೆ ಅವರು ತೀರಿ ತೊಗೊಂಡು ಹೋದರು, ನನ್ನ ಹತ್ರ ಏನಾಯಿತು ಅಂತ ಸಮೇತ ಹೇಳಲಿಲ್ಲ ನನಗೆ. ಅಗರ್ವುಡ್ ಬೆಳೆಯನ್ನು ಬೆಳೆಯೋದು ಅದು ಒಂದು ಹೊಸ ಪ್ರಯೋಗದಲ್ಲಿ. ಹಾಂ, ಅಗರ್ವುಡ್ಡನ್ನು ನಾವು ಬಹಳ ಜನ ಇಲ್ಲೆಲ್ಲರೂ ಹಾಕಿದ್ದಾರೆ, ನಾನು ಹಾಕಿದ್ದೇನೆ. ಅದಕ್ಕೆ ಏನು ಇನಾಕ್ಯುಲೇಷನ್ ಮಾಡಬೇಕು, ಅದಕ್ಕೆ ನಮಗೆ ಯಾವ್ದು ಮಾಡಬೇಕು ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲ. ಅವರು ಯಾವುದನ್ನು ಕೊಡ್ತಾರೆ ಅದನ್ನು ನಾವು ಮಾಡಿಸ್ಬೇಕಾಗ್ತದೆ. ಅವ್ರು ಏನು ಮಾಡ್ತಾರೆ ಅಂದರೆ ಇನಾಕ್ಯುಲೇಷನ್ನಿನ ಚಾರ್ಜ್ ನಮ್ಮ ಮೇಲೆ ಹಾಕ್ತಾರೆ. ಗಿಡಗಳನ್ನು ನಾವು ನೆಡಬೇಕು, ಎಲ್ಲ ಖರ್ಚು ಮಾಡಿದ್ರೆ ಅದಕ್ಕೆ ಬೆಲೆ ಎಷ್ಟು ಕೊಡ್ತೀನಿ ಏನೂ ಗೊತ್ತಿಲ್ಲ. ಹೇಗೂ ಇರಲಿ ಅಂತ ಹೇಳಿದರೆ ಅವ್ರ ಜನ ಬಂದವರಿಗೆ ಅವ್ರಿಗೆ ಮರ ಹತ್ತಿ ಇನಾಕ್ಯುಲೇಷನ್ ಮಾಡೋಕ್ಕೆ ಡ್ರಿಲ್ ಹೊಡಿಯೋಕ್ಕೆ ಎಲ್ಲ ನಾವು ಹೊತ್ಕೊಂಡು ಜನ್ರೇಟರಿಂದ ಎಲ್ಲ ನಾವು ಅವ್ರು ತೊಗೊಂಡ್ಬರ್ತಾರೆ, ನಾವು ಹೊತ್ಕೊಂಡು ಹೋಗಿ ಕೊಡಬೇಕು ಮಾಡಬೇಕು. ನಮ್ಮ ಹತ್ರ ಬಂದರೆ ಅವರು ನಮ್ಮ ಹತ್ರ ನಾವೆಲ್ಲ ಎಲೆಕ್ಟ್ರಿಕಲ್ ಡ್ರಿಲ್ ಎಲ್ಲ ಇಟ್ಕೊಂಡಿದ್ದೀನಿ, ನಾವೇ ಹತ್ತಿ ನಾವೇ ಅವ್ರ ಮೈ ತೊಗೊಂಡು ಮಾಡ್ತೀವಿ, ಲೇಬರ್ ಚಾರ್ಜ್ ಒಂದು ಹಾಕೋದಿಲ್ಲ. ಈಗಾಗಲೇ ನಾನು ಮಾಡಿದ್ದೀನಿ, ಅನ್ನು ಮಾರ್ಕೆಟ್ ನೋಡಬೇಕಾಗಿದೆ, ಅವ್ರು ಬಂದು ನೋಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಗುಣಮಟ್ಟ ಎಷ್ಟು ಬೆಲೆ ಅದು ಇನ್ನೂ ಅವರು ಕಂಡುಹಿಡಿಯಲಿಲ್ಲ, ನಮಗೂ ಗೊತ್ತಾಗ್ತಾ ಇಲ್ಲ. ಇದೊಂದು ಬಹಳ ದೊಡ್ಡ ಸಮಸ್ಯೆನೇ ಇದೆ. ಹಾಗಂತೇಳಿ ನನ್ನ ಹತ್ರ ಈಗ ಅಂಥದ್ದು 50 ಮರಗಳಿದಾವೆ. ಒಳ್ಳೆ ರೇಟ್ ಬಂದರೆ ನಮಗೆ ನಸೀಬ. ಇನ್ನು ಕೆಲವು ಜನ ಬರ್ತಾರೆ, 5,000 ಕೊಟ್ಬಿಡ್ತೀನಿ ಮರ ಕೊಟ್ಬಿಡಿ, 10,000 ಕೊಟ್ಬಿಡಿ ಅಂತ ಹೇಳಿ. ಆದರೆ ಅವ್ರದ್ದು ಎಗ್ರಿಮೆಂಟು ಬಾಕಿ ಸಿಸ್ಟಮ್ ಎಲ್ಲ ಸರಿ ಇಲ್ಲದಿದ್ದು ದೂರಿಟ್ಟಿದೆ. ಮತ್ತೆ ಅದು ಬಂದು ಕೊಡುವಾಗ ಒಂದು ಮಾತಿತ್ತು, ಈಗ ಒಂದು ಮಾತಿದೆ. ಹೌದು ಹೌದು ಹೌದು ಹೌದು. ನಮ್ಗೆ ಗಿಡ ಕೊಡುವಾಗ ಅದು ಅಷ್ಟು ಬರ್ತದೆ ಇಷ್ಟು ಬರ್ತದೆ ನಾವೇ ಹೋಗ್ತೇವೆ, ಅದಕ್ಕೆ 50,000 ಬರ್ತದೆ 70,000 ಬರ್ತದೆ ಅಂತ ಎಲ್ಲ ಹೇಳಿದ್ರು. ಈಗ ಅದ್ರ ಬಗ್ಗೆ ಕಾಳಜಿನೇ ತಗೊಳ್ಳೋದಿಲ್ಲ, ನೋಡೋದೇ ಇಲ್ಲ, ಬರ್ತಾರೆ ಒಂದ್ಸಲ ನೋಡ್ದಂಗೆ ಮಾಡ್ತಾರೆ ಹೋಗ್ಬಿಡ್ತಾರೆ. ಈಗ ವನದುರ್ಗಿಯವರು ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ವನದುರ್ಗಿ ಕಂಪನಿ ಅಂತೇಳಿ. ಇನ್ನು ಅವರೇ ಏನಾದ್ರು ಇದನ್ನು ತೊಗೊಂಡು ಹೋದರೆ ಹೋಗಬೇಕು. ಹಾಗಂತೇಳಿ ಇಸ್ಕಾಂದ್ ಅವ್ರು ಬಂದವರು, ಅವ್ರದ್ದು ಬೇರೆ ಥರ. ಅವ್ರೇನು ಹೇಳ್ತಾರೆ ಅಂದರೆ ಇನಾಕ್ಯುಲೇಷನ್ ನಾವು ಮಾಡ್ತೇವೆ, ಈಗ 1,500 ರೂಪಾಯಿ ಒಂದು ಮರಕ್ಕೆ ಕೊಡ್ತೇವೆ, 3 ವರ್ಷದ ನಂತರ ಆ ಮರ ನಾವು ಕಟ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ 1,500 ಕೊಡ್ತೇವೆ. ಅಲ್ಲಿಗೆ 3,000 ಆಯಿತು, 10 ವರ್ಷ ಬೆಳೆಸಿದ್ದಕ್ಕೆ 3,000 ನಮ್ಗೆ ಸಿಕ್ತು, ಅದು ನಿಕ್ಕಿ. ಆಮೇಲೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅದರಲ್ಲಿ ನಿಮ್ಗೆ ಅರ್ಧ ನಮ್ಗೆ ಅರ್ಧ ಕೊಡ್ತೇವೆ 50% ಲಾಭದಲ್ಲಿ ಅಂತ. ಅದು ಬಂದ ಮೇಲೆ ಖರೆ, ಯಾಕಂದರೆ ಹಿಂದೆ ನಾವು ಅವರಿಗೆ ವೆನಿಲಾ ಇದು ಕೊಟ್ಟು ತೊಗೊಳ್ಬೇಕಾದ್ರೆ ಸಾಕಾಗಿದೆ ನಮಗೆ. ಮತ್ತೆ ಮುಂದೆ ಈ ರೀತಿ ಅಗರ್ ವುಡ್ ಹಾಕುವಂತ ರೈತರಿಗೆ ಏನ್ ಕಿವಿ ಮಾತು ಹೇಳ್ತೀವಿ? ಅಗರ್ ವುಡ್ ಹಾಕೋರು ತೋಟದಲ್ಲಿ ಹಾಕೋದು ಬೇಡ, ತೋಟದ ಅಂಚಿನಲ್ಲಿ ಎಲ್ಲಾದರೂ ನೆರಳಿಗೆ ಬೇಕಂದ್ರೆ ಹಾಕೊಳ್ಳಿ, ಆದರೆ ಗಾಳಿ ಬರೋ ಜಾಗದಲ್ಲಿ ಹಾಕಬಾರ್ದು, ಮರಗಳು ಬೀಳ್ತವೆ. ಆಮೇಲೆ ಅದಕ್ಕೆ ಸರಿಯಾದ ಮಾರ್ಕೆಟ್ ಇಲ್ಲ, ಯಾವುದನ್ನು ಹಾಕೋದು ಸರಿಯಲ್ಲ. ಹೊಸ್ದಾಗಿ ಬಂದಿದೆ ಅಂದ ತಕ್ಷಣ ನಾವೆಲ್ಲ ಬಹಳಷ್ಟೆಲ್ಲವೂ ಕೈ ಸುಟ್ಕೊಂಡಿದ್ದೇವೆ. ಅವ್ರು ಹಾಕೋದಾದ್ರೆ ಸೈಡ್ ಅಲ್ಲಿ ಜಾಗ ಇದ್ರೆ ಹಾಕೊಳ್ಳಿ. ಮತ್ತೆ ಮುಂದೆ ಇಂತ ಬರುವಂತ ಸಮಸ್ಯೆಯನ್ನ ಎದುರಿಸುವಂತ ಕೆಪಾಸಿಟಿ? ಹೌದು, ಅದು ಬೇಕೇ ಬೇಕು. ಮತ್ತೆ ತೆಂಗಿನಲ್ಲಿ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ತೆಂಗಿನಲ್ಲಿ ಪ್ರಯೋಗ ಅಂದ್ರೆ ಏನಾಗ್ತದೆ, ನಾವು ಬಹಳ ವರ್ಷ ತನಕ ಕಾಯ್ಬೇಕಾಗ್ತಲ್ಲ, ಅದಕ್ಕಾಗಿ ಹೈಬ್ರಿಡ್ ತೆಂಗನ್ನು ಹಾಕಿ ಮಾಡುವ, ಬೇಗ ಬರುವಂಥದ್ದು ಅಂತೇಳಿ ನಾನು ತಂದು ಹಾಕಿದ್ದು. ಈಗ 1 ವರ್ಷ ನಿಮಗೆಲ್ಲ ಗಿಡ ತೋರಿಸಿದ್ದೀನಿ, ಚೆನ್ನಾಗಾಗಿದೆ, 3 ವರ್ಷಕ್ಕೆ ಫಸಲು ಬರ್ತದೆ ಅಂತ ಹೇಳಿದ್ದಾರೆ. ಅದರಲ್ಲಿ ನೆಲಗದಿಂದನೇ ನಮಗೆ ಕಾಯಿ ತೆಗಿಲಿಕ್ಕೆ ಬರುವಂಥದ್ದು ಒಂದು, ಎರಡನೇದು ಅದಕ್ಕೆ ನನ್ನ ಪದ್ಧತಿ ಅಂದರೆ ನಾನು ಸಾಧಾರಣವಾಗಿ ಆರ್ಗ್ಯಾನಿಕ್ಕೆ ಯಾವುದಾಗಲೂ ಇದು ಹಾಕೋದಿಲ್ಲ, ಆದರೆ ಆರ್ಗ್ಯಾನಿಕ್ಕಿಗೆ ಹೊಂದ್ಕೊಂಡು ಚೆನ್ನಾಗಿ ಬೆಳೆದಿದೆ ಅದು. ಈಗ 1 ವರ್ಷದಲ್ಲಿ ಎಷ್ಟು ಬೆಳಿಬೇಕು ಅಷ್ಟು ಬೆಳೆದಿದೆ. ಹೌದಲ್ಲ? ಹೌದು. ಮತ್ತು ತೆಂಗನ್ನು ಒಂದು ತಪ್ಪು ಕಲ್ಪನೆ ಅಂದರೆ ಹೊಂಡದಲ್ಲಿ ನೆಡೋದು, ಅದನ್ನು ಮಾಡಬಾರ್ದು. ತೇಲಿಸಿ ನೆಡೋದು ಅಂತಾರೆ, ಅದ್ರ ಮೇಲೆ ನೆಡಬೇಕು. ಈಗ ನೋಡಿ ನಾನು ಮಾಡಿದ್ದೇನೆ, ಅದರಲ್ಲಿ 3 ಅಡಿ ಹೊಂಡ ಹೊಡೆದ್ರೂ ಕೂಡ ಬುಡದಲ್ಲಿ ಸೊಪ್ಪು, ಅದರ ನಂತರ ಕಾಡು ಮಣ್ಣು ಗೊಬ್ಬರ, ಮತ್ತೆ ಕಾಡು ಮಣ್ಣು ಗೊಬ್ಬರ ಹೀಗೆ ಹಾಕಿ ಅದನ್ನು ತುಂಬಿಟ್ಟಿದ್ದೀನಿ, ಫುಲ್ಲು ತುಂಬಿ ಅದರ ಮೇಲೆ ಸಸಿಯನ್ನು ನೆಟ್ಟಿದ್ದೀನಿ. ಹಾಗಾಗಿ ಅದಕ್ಕೆ ಓಪನ್ ಏರ್ ಸಿಗೋದ್ರಿಂದ, ಗಾಳಿ ಆಡೋದ್ರಿಂದ ಅದು ಬೇಗ ಬೆಳೀತದೆ. ಮೊದಲೇ ನಾವು ಅಲ್ಲಿ ಗೊಬ್ಬರ ಹಾಕಿರೋದ್ರಿಂದ ರೂಟ್ಗಳು ನೇರವಾಗಿ ಕೆಳಗೆ ಹೋಗ್ತದೆ, ಆ ಗುಂಡಿ ನಾವು 3 ಅಡಿ ಹೊಡೆದಿದ್ರಿಂದ. ಆಮೇಲೆ ಸೈಡಲ್ಲಿ ಬೇರೆ ಬೆಳೆಸ್ಕೊಳ್ಳೋಕೆ ಶುರು ಮಾಡ್ತದೆ. ರೈತರಿಗೆ ಒಂದು ಕಲ್ಪನೆ ಏನು ಅಂತೇಳಿದ್ರೆ, ಆಳವಾಗಿ ನೆಟ್ಟಾಗ ಬಲಿಷ್ಠವಾಗಿ ಭೂಮಿಯನ್ನು ಹಿಡ್ಕೊಳ್ಳುತ್ತೆ, ಬೀಳಲ್ಲ ಇನ್ನೊಂದು ಕಲ್ಪನೆ ತಪ್ಪೇ ಅದು ಕಲ್ಪನೆ. ಒಂದು ಅಡಕೆ ಗಿಡ ಅಥವಾ ತೆಂಗಿನ ಮರ ತಾನಾಗೆ ಬೇರು ಕೊಟ್ಟು ಅದು ಮೇಲೆ ಎದ್ದು ನಿಂತರೂ ಕೂಡ ಅದಕ್ಕೆ ಎಷ್ಟು ಬೀಗಿ ಬೇಕು, ಎಷ್ಟು ಗಾಳಿ ಬಂದು ಅಲ್ಗಾಡ್ತು, ಅಷ್ಟು ಬೇರನ್ನು ಗಟ್ಟಿ ಮಾಡಿಕೊಂಡು ಸೈಡಲ್ಲಿ ಕೊಟ್ಕೊಂಡು ಇರ್ತದೆ. ಅದಕ್ಕೆ ತಾಯಿ ಬೇರಿಲ್ಲ, ಆದರೂ ಸೈಡ್ ಬೇರಿಂದನೇ ಅದು ಹಿಡ್ಕೊಳ್ತದೆ. जयमाला कार्यक्रम का अगला गीत हमने लिया है लता मंगेशकर, मीनू पुरुषोत्तम का गाया हुआ, साहिर लुधियानवी का लिखा हुआ। तर्ज बनाई है लक्ष्मीकांत प्यारेलाल ने। फिल्म का नाम है दाग। भारत के नंबर वन रेडियो चैनल विविध भारती से आप सुन रहे हैं कार्यक्रम जयमाला। अगला गीत आपको सुनवाने जा रहे हैं हसरत जयपुरी का लिखा हुआ, छैला बाबू फिल्म से। लक्ष्मीकांत प्यारेलाल का संगीत है, आवाजें हैं लता मंगेशकर और मुकेश की। क्यों झुकी झुकी है पलके, क्यों झुकी झुकी है पलके मेरी जान, ये बात क्या है। क्यों झुकी झुकी है पलके मेरी जान, ये बात क्या है। मेरे दिल मैं कैसे कह दूँ, मेरे दिल मैं कैसे कह दूँ, मुझे प्यार हो गया है। क्यों झुकी झुकी है पलके, बात सुनने ये हवा भी आ रही है, ये गगन भी देखता है, देखे तो हर्ज क्या है। क्यों झुकी झुकी है पलके मेरी जान, ये बात क्या है। क्यों झुकी झुकी है पलके, शर्म ना हमसे कीजिए, हम जी तो है तुम्हारे, किरणों से मांग भर दे कर दो अगर इशारे। दिल रहा है नमा, बस नहीं हमारे, मौसम भी झूमता है, झूमने तो हर जा है। मेरे दिल मैं कैसे कह दूँ, मुझे प्यार हो गया है। क्यों झुकी झुकी है पलके मेरी जान, ये बात क्या है। क्यों झुकी झुकी है पलके, शोले फिल्म का गाना सुनिए, किशोर कुमार मन्नाडे का गाया हुआ, बोल है आनंद बख्शी के, धुन बनाई है आर डी बर्मन ने। ये दोस्ती